ಈಗ ನಿಮ್ಮ ಒಂದು ಯಕ್ಷಗಾನದ ಹವ್ಯಾಸದ ಬಗ್ಗೆ ಹೇಳಿ, ಪ್ರಾಥಮಿಕ ಹಂತದಲ್ಲೇ ನೀವು ಯಕ್ಷಗಾನದಲ್ಲಿ ತೊಡಗಿಸಿಕೊಂಡಂಥವರು, ಯಾವ ಪಾತ್ರಗಳು ನಿಮಗೆ ಇಷ್ಟವಾಗ್ತವೆ ಮತ್ತು ಹೇಗೆ ನಿರ್ವಹಣೆ ಮಾಡ್ತೀರಿ? ನನಗೆಂದರೆ ನಾವು ಬನಾರಿ ಗೋಪಾಲಕೃಷ್ಣ ಯಕ್ಷಗಾನ ಕಲಾ ಸಂಘದ ಸದಸ್ಯರು. ಓಹೋ. ಆದ ಕಾರಣ ಆ ಸಂಘಕ್ಕೆ ಸಾಮಾನ್ಯ ಒಂದು 78 ವರ್ಷ ಆಯಿತು. ನಮ್ಮ ಗುರುಗಳಿಗೆ 75ನೇ ವರ್ಷದ ಕಾರ್ಯಕ್ರಮ ಉಂಟು ಬನಾರಿ ವಿಶ್ವವಿನೋದ್ ಬನಾರಿ ಅವರಿಗೆ. ಆದ ಕಾರಣ ಅದರಲ್ಲಿ ನಾವು ಚಿಕ್ಕಂದಿಲ್ಲ ನೋಡಲಿಕ್ಕೆ ಹೋಗ್ತಿದ್ದೆವು. ಹೋಗುವಾಗ ಅದರಲ್ಲೊಂದು ಪಾತ್ರ ಮಾಡಬೇಕಂತಾಯಿತು. ಆದ ಕಾರಣ ಅವರು ಸ್ವಲ್ಪ ಸ್ವಲ್ಪ ಎಲ್ಲ ಕಲಿಸಿಕೊಟ್ಟಿದ್ದಾರೆ. ಕೊಟ್ಟಂಥ ಪಾತ್ರದಲ್ಲಿ ರಾಕ್ಷಸ ವೇಷವನ್ನು ಹೆಚ್ಚಾಗಿ ಹಾಕ್ತಾರೆ ಮಾಡ್ತೇವೆ. ಅದರಲ್ಲಿ ಸಹ ಹೆಣ್ಣು ಬಣ್ಣವನ್ನು ಮಾಡ್ತೇನೆ. ಮತ್ತು ರಾಕ್ಷಸರಿಂದ ಶೂರ್ಪಣಕ್ಕಿ, ಅಜಮುಖಿ, ಕರ್ಕಟಿ ಅಂತೆಲ್ಲ ವೇಷಗಳನ್ನು ಮಾಡ್ತೇನೆ. ಅದಲ್ಲದೆ ಇದು ಧೂಮ್ರಾಕ್ಷ ಚಂದ್ರಪುಂಡರ್ಥ ಮಾಡಿದ್ದೇನೆ. ಈಗ ಯಕ್ಷಗಾನದಲ್ಲಿ ಒಂದು ಪಾತ್ರವನ್ನು ನಿರ್ವಹಿಸುವಂತಹ ಒಂದು ಸಂದರ್ಭದಲ್ಲಿ ಅದಕ್ಕೆ ಒಂದು ಪೂರ್ವಭಾವಿ ಸಿದ್ಧತೆ ಅಂದ್ರೆ ನಾಟ್ಯ ತರಬೇತಿ ಎಲ್ಲ ಬೇಕಾಗ್ತದೆ. ಹೌದು. ಅದನ್ನು ಅಪ್ಗ್ರೇಡ್ ಮಾಡುವಂತಹದ್ದು ಅಥವಾ ಆ ಮೇಲ್ದರ್ಜೆಗೆ ಏರಿಸುವಂತಹದ್ದು ಹೇಗೆ? ಮೇಲ್ದರ್ಜೆಗೆ ಏರಿಸುವಂತದ್ದು ಒಂದು ಅವನ ನಾಟ್ಯದಲ್ಲಿ ಕುಣಿತದಲ್ಲಿ ಸುಧಾರಣೆ ಮಾಡಬೇಕು. ಮತ್ತೊಂದು ಮಾತುಗಾರಿಕೆಯಲ್ಲಿ, ಅದಲ್ಲಂದ್ರೆ ಮಾತುಗಾರಿಕೆ ಈ ಯಕ್ಷಗಾನದಂದ್ರೆ ವೇಷದಲ್ಲಿ ಮಾತ್ರವಲ್ಲದೆ ತಾಳಮದ್ದಲೆಯಲ್ಲಿ ಕೂತ್ಕೊಳ್ಬೇಕು. ನಾವು ಸ್ವಲ್ಪ ಸ್ವಲ್ಪ ತಾಳಮದ್ದಲೆಯಲ್ಲಿ ಸಹ ಇದ್ದೇವೆ. ಆದ ಕಾರಣ ಈ ತಾಳಮದ್ದಲೆಯಲ್ಲಿ ಕುಳಿತವರೆಂದರೆ ಅವರಿಗೆ ಈ ಮಾತುಗಳನ್ನು ಯಾವ ರೀತಿ ಬೇಕಾದರೂ ಏರಿಸಬಹುದು. ಈಗ ನಿಮಗೆಲ್ಲ ಗೊತ್ತಿದ್ದ ಕಾರಣ ಎಲ್ಲದರಲ್ಲಿ ಕೇಳಿದ್ದೀನಿ. ಆದ ಕಾರಣ ಎಲ್ಲ ರೀತಿಯಲ್ಲಿಯೂ ಯಕ್ಷಗಾನದಲ್ಲಿ ಆ ರೀತಿಯಲ್ಲಿ ಮುಂದೆ ಹೋಗಬಹುದು. ಈಗ ಯಕ್ಷಗಾನದಲ್ಲಿ ಅಧ್ಯಯನ ಅಂದರೆ ಹೇಗೆ ಹೇಗೆ ಮಾಡುವಂಥದ್ದು? ಶುರುವಿಂದಲೇ ಯಕ್ಷಗಾನದಲ್ಲಿ ನಾಟ್ಯವನ್ನು ಕಲಿಬೇಕು. ನಾಟ್ಯ ಕಲಿತಾಗುವಾಗ ಅವನಿಗೆ ಸ್ವಲ್ಪ ಸ್ವಲ್ಪ ಹೇಳಿಕೊಡ್ತಾರೆ, ಒಂದು ಪಾತ್ರ ಇಂಥದ್ದು, ನಿನ್ನ ಪಾತ್ರ ಈ ರೀತಿಯದ್ದು, ಅದರಲ್ಲಿ ಎಷ್ಟು ಯಕ್ಷಗಾನದ ಪದಗಳಿವೆ, ಆ ಪದಕ್ಕೆ ಬೇಕಾಗುವ ಮಾತುಗಳು ಅದನ್ನು ಕಲಿಬೇಕು. ಆ ಮಾತುಗಳು ಕಲಿತಾದ ನಂತರ ಅದಕ್ಕೆ ಬೇಕಾದ ಮಾತು ಚಾತುರ್ಯವನ್ನು ಎದುರಿನ ವೇಷಕ್ಕೆ ಇವಾಗ ಕೊಡಬೇಕಾಗ್ತದೆ. ಆದ್ದರಿಂದ ಆ ರೀತಿಯಲ್ಲಿ ಮುಂದೆ ಹೋಗಬೇಕಾಗ್ತದೆ. ಈಗ ಸಾಮಾನ್ಯವಾಗಿ ಈಗ ಪ್ರೈಮರಿ ಸ್ಕೂಲ್ನಲ್ಲೂ ಅಥವಾ ಹೈಸ್ಕೂಲ್ನಲ್ಲೂ ಒಂದು ಸ್ಕೂಲ್ ಡೇ ಸಮಯದಲ್ಲಿ ಯಕ್ಷಗಾನ 4 ದಿವಸ ತರಬೇತಿ ಕೊಟ್ಟು ಒಂದು ವೇಷ ಹಾಕಿಸ್ತಾರೆ. ಅದಕ್ಕೆ ಹೊರತಾಗಿ ಹವ್ಯಾಸಿಯಾಗಿ ಮುಂದುವರಿಯುವುದು ಹೇಗೆ ಅಂತ? ಹವ್ಯಾಸಿಯಾಗಿ ಅಂದರೆ ಒಂದು ಕಡೆ ಯಕ್ಷಗಾನ ಉಂಟು, ಹವ್ಯಾಸಿ ತಂಡಗಳೇ ಇರ್ತವೆ. ಹವ್ಯಾಸಿ ಅಂದರೆ ಈಗ ನಮ್ಮ ಹತ್ರ ಒಂದು ಕಡೆ ಒಂದು ಯಕ್ಷಗಾನದ ಪ್ರಸಂಗ ಒಂದುಂಟು, ಈಗ ದೇವಿ ಮಹಾತ್ಮೆ ಉಂಟು, ಅದಕ್ಕೆ ಇಷ್ಟು ಜನರನ್ನು ಸೇರಿಸಬೇಕಂದ್ರು. ಅದರಲ್ಲಿ ಹವ್ಯಾಸಿಯವರದೇ ಹವ್ಯಾಸಿ ಎಲ್ಲ ನಮ್ಮ ಹಾಗೆ ಬೇರೆ ಬೇರೆ ಕಲಾವಿದರಿದ್ದಾರೆ. ಅವರಲ್ಲಿ ಅದರಲ್ಲಿ ಸ್ವಲ್ಪ ಮೇಲಕ್ಕೆ ಹೋಗುವವರು ಸಹ ಇರ್ತಾರೆ. ಅದರಲ್ಲಿ ಒಟ್ಟಿಗೆ ಹವ್ಯಾಸಿಗಳನ್ನು ಸೇರಿಸಿಕೊಂಡು ಯಕ್ಷಗಾನವನ್ನು ಮುಂದುವರಿಸುತ್ತಾರೆ. ಈಗ ಯಕ್ಷಗಾನದ ಪಾತ್ರ ನಿರ್ವಹಣೆಯ ವಿಚಾರಕ್ಕೆ ಬಂದಾಗ ಒಂದು ರಾಜವೇಷ ಆಗ್ಬೋದು, ಒಂದು ಪುಂಡುವೇಷ ಆಗ್ಬೋದು, ಅಥವಾ ರಕ್ಕಸರ ಪಾತ್ರ ಮಾಡುವಂಥದ್ದು ಇರ್ಬೋದು, ಏನೇನು ವ್ಯತ್ಯಾಸ ಇದೆ? ರಾಜವೇಷ ಅಂದರೆ ಅದಕ್ಕೆ ವೇಷಕ್ಕೆ ಅದರ ಬಟ್ಟೆಯಲ್ಲಿ ಒಂದು ಇದು ಉಂಟು, ವ್ಯತ್ಯಾಸ ಉಂಟು. ರಾಜವೇಷ ದೇವೇಂದ್ರನಿಗೆ ಈ ರೀತಿಯದ್ದು, ಅದರ ರಕ್ತಬೀಜನಿಗೆ ಈ ರೀತಿಯದ್ದು, ಮುಖವರ್ಣಿಕೆಯಲ್ಲಿ ವ್ಯತ್ಯಾಸ ಉಂಟು, ವೇಷಧಾರಿಕೆ ಬಟ್ಟೆಗಳಲ್ಲಿ ಸಹ ವ್ಯತ್ಯಾಸ ಉಂಟು. ಆದ್ದರಿಂದ ಯಾವುದೇ ಒಂದು ಆಶಯದವನಿಗೆ ಈ ರೀತಿಯದ್ದು. ಆದ ಕಾರಣ ಯಾವ ರೀತಿಯಲ್ಲಿ ಬೇಕು ಅಂತ ಅವನವನ ವೇಷಕ್ಕೆ ತಕ್ಕ ಹಾಗೆ ಅಲ್ಲಿ ಮುಂದುವರಿಸಿಕೊಂಡು ಹೋಗಬೇಕಾದ್ದು. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿದ್ದಾಗ ಹೇಳುವುದನ್ನ ಕೇಳಿದ್ವಿ, ಈ ರಕ್ಕಸ ಅಂದ್ರೆ ತುಂಬಾ ದಪ್ಪ ಮಾಡಬೇಕು ಅಂತ. ಈ ದಪ್ಪ ಮಾಡುವುದು ಹೇಗೆ ಹೇಳಿ? ಅದು ದಪ್ಪ ಮಾಡುದಂದ್ರೆ ಬಟ್ಟೆಯನ್ನು ಸ್ವಲ್ಪ ಗೋಣಿಯನ್ನೆಲ್ಲ ಹಾಕ್ಬೇಕಾಗ್ತದೆ. ಈಗ ಎಷ್ಟು ಸಪೂರತೆ ಎಲ್ಲಾಗಿದ್ದವರು ಸಹ ಈಗ ಸುಧಾರಣೆ ಆಗಿದೆ. ಅದರಲ್ಲಿ ಈಗ ಸಹ ಸುಧಾರಣೆ ಆಗಿದೆ. ಬೇರೆ ಬೇರೆ ಇದರಲ್ಲಿ ಗೋಣಿಗಳನ್ನೇ ಸಾಧಾರಣ ಆಗಿ ಹಾಕ್ತಾರೆ. ಮತ್ತೆ ಈ ಬಟ್ಟೆ ಹೆಚ್ಚಾಗಿ ಇರ್ತದೆ. ಈಗ ಕಟಗಿಲ್ ಮೇಲದವರಿಗೆಲ್ಲಾದ್ರೆ ಬೇಕಾದಷ್ಟು ಬಟ್ಟೆಗಳು ಬರ್ತದೆ ಆ ಮೇಲಕ್ಕೆ, ಅದರಲ್ಲಿ ಬಟ್ಟೆಯಲ್ಲಿ ಸುಧಾರಣೆಗಳನ್ನು ಮಾಡ್ತಾರೆ. ಆದ ಕಾರಣ ಈ ತಡಪೆ ಕಿರೀಟ ಅಂತ ಹೇಳ್ತೀವಲ್ಲ, ಅದರಲ್ಲಿ ಏನಾದರೂ ಸುಧಾರಣೆ ತುಂಬಾ ಹಗುರವಾಗಿರುವಂತಹದ್ದು? ಈಗ ಮುಂಚಿನದಾದ್ರೆ ಭಾರ ಇತ್ತು, ರಾವಣ ಮಾಡ್ಬೇಕಾದ್ರೆ ತಡಪೆ ಕಿರೀಟ ಹಾಕ್ಬೇಕು, ಅಲ್ಲ ಇದ್ರೆ ರಾವಣ ಕುಂಭಕರ್ಣ ಮೊದಲಾದದ್ದು. ಅದು ಈಗ ಎಲ್ಲ ಸುಧಾರಣೆ ಆಗಿದೆ. ಸ್ವಲ್ಪ ಪ್ಲಾಸ್ಟಿಕ್ಗಳಲ್ಲಿ ಇದು ಮಾಡಿ ಈಗ ಮುಖವರ್ಣಿಗೆ ಸಹ ಆಗಿ ಈಗ ಬಣ್ಣದ ವೇಷ ಅಂದ್ರೆ ಎಲ್ಲ ಚಿಟ್ಟಿ ಅಂದ್ರೆ ಮೊದಲೇ ಗೆದ್ದನು. ಬಣ್ಣದ ವೇಷ ಕೂತ್ಕೊಂಡ್ರೆ 9 ಗಂಟೆಗೆ ಯಕ್ಷಗಾನ ಶುರುವಾಗುವಾಗ ಕೂತ್ಕೊಂಡ್ರೆ ಅವನಿಗೆ ಬೆಳಿಗ್ಗೆ 5 ಗಂಟೆ ಹೋಗ್ಲಿಕ್ಕೆ ಇರುದು, ಅಷ್ಟರವರೆಗೆ ಚಿಟ್ಟಿ ಹಾಕ್ತಾ ಇರ್ತಾನೆ ವೇಷ ಕಟ್ಟಿಕೊಂಡು. ಈಗ ಆದ್ರೆ ಅದಲ್ಲ, ಅಲ್ಲಿ ಅಲ್ಲಿಗೆ ಹತ್ತಿಯಲ್ಲಿ ಅಂಟಿಸಿ ಬೇಗ ಬೇಗ ಮುಖವರ್ಣಿಕೆಯಲ್ಲಿ ಮಾಡಲಿಕ್ಕೆ ಆಗ್ತದೆ. ಆ ರೀತಿಯಲ್ಲೆಲ್ಲ ಮಾಡ್ತಾರೆ. ತುಂಬಾ ಬೇಸಿಗೆಯ ಸಮಯದಲ್ಲಿ ಅಂತ ಒಂದು ದೊಡ್ಡ ದೊಡ್ಡ ಲೈಟ್ ಹಾಕಿರ್ತಾರೆ, ಅಂತ ಸಂದರ್ಭದಲ್ಲಿ ತುಂಬಾ ಹಿಂಸೆ ಅಂತ ಅನ್ಸೋದಿಲ್ವ? ಹೌದು, ವೇಷ ಹಾಕಿದ್ರೆ ಹಿಂಸೆ ಅಂತ. ರಂಗಸ್ಥಳಕ್ಕೆ ಹೋದಾಗ ಯಾವುದು ಹಿಂಸೆ ಇಲ್ಲ, ಇಲ್ಲ ಇಲ್ಲ. ಎಷ್ಟು ಪದ್ಯ ಕೊಡ್ತಾರೆ ಅಷ್ಟು ಪದ್ಯಕ್ಕೆ ಕುಣಿದೇ ಕುಣಿತೇವೆ. ನೀವು ವೇಷ ಕಟ್ಟಿರಿ, ಎಲ್ಲ ಸಿದ್ಧರಾಗಿದ್ದೀರಿ, ಆದ್ರೆ ವೇದಿಕೆಗೆ ಹೋಗುವುದಕ್ಕೆ ಇನ್ನಷ್ಟು ಸಮಯ ಅವಕಾಶ ಇದೆ, ಅಂತ ಸಂದರ್ಭದಲ್ಲಿ ಸ್ವಲ್ಪ ಹಿಂಸೆ ಅಂತ. ಆಗ ಸ್ವಲ್ಪ ಹಿಂಸೆ ಅಂತ ಆದ್ರೂ ವೇಷ ಕಟ್ಟುವುದೆಲ್ಲ ಈ ರಂಗಸ್ಥಳಕ್ಕೆ ಹೋಗ್ಲಿಕ್ಕೆ ಆಗುವಾಗಲೇ ಎಲ್ಲ ಸಿದ್ಧತೆ, ಬಾಕಿ ಎಲ್ಲ ಕಟ್ಟೆ ಆಗ್ತದೆ, ಕಿರೀಟ ಎಲ್ಲ ಇಡುದು ಕೊನೆಗೆ ಕಿರೀಟ ಇಟ್ಟ ಕೂಡಲೇ ಅವ ರಂಗಸ್ಥಳಕ್ಕೆ ಹೋಗ್ಲೇಬೇಕು. ಹೋದ ಕೂಡಲೇ ಅವನದು ಅಲ್ಲಿ ಇದು ಆಗುದು, ಇಲ್ಲದಿದ್ರೆ ಅವನಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತೆ ಈ ಮೇಳದಲ್ಲಿ ಇರುವವರಿಗೆ ಆದ್ರೆ ಇದಿಲ್ಲ, ಹವ್ಯಾಸಿ ಅಭ್ಯಾಸ ಆಗಿರ್ತದೆ. ನಮಗೆ ಹವ್ಯಾಸಿಗಳಿಗೆ ಆದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಈಗ ಒಂದು ಪಾತ್ರ ನಿರ್ವಹಣೆಯ ಬಗ್ಗೆ ನಮ್ಮ ಕೇಳುದರಿಗೆ ಪರಿಚಯ ಮಾಡಿಕೊಡಿ. ಈಗ ಶೂರ್ಪನಖಿಯ ಬಗ್ಗೆ ಹೇಳಿ ನೀವು, ಲಕ್ಷ್ಮಣ ಮತ್ತು ಶೂರ್ಪನಖಿಯ ಒಂದು ಸಂವಾದ ಇರಬಹುದು. ರಾಮನಲ್ಲಿಗೆ ಮೊದಲು ಶೂರ್ಪನಖಿ ಹೋಗ್ತಾಳೆ, ಹೋದಾಗ ಅಲ್ಲಿ ರಾಮ ಹೇಳ್ತಾನೆ ನನಗೆ ಒಂದು ಮದುವೆ ಆಗಿದೆ, ಆದ ಕಾರಣ ನಾನು ಅವ್ರತಸ್ಥ, ಆದ ಕಾರಣ ನನಗೆ ಆಗುವುದಿಲ್ಲ. ಆದ ಕಾರಣ ನನಗಿಂತ 3 ಅಡಿ ಚಂದದವ ಲಕ್ಷ್ಮಣ ಇದ್ದಾನೆ, ಅಲ್ಲಿಗೆ ಹೋಗು ಅಂತ ಹೇಳಿ. ಆಗ ಅಲ್ಲಿಗೆ ಹೋಗ್ತಾನೆ, ಅಲ್ಲಿಗೆ ಹೋದಾಗ ಇವ ಕತ್ತಿ ಒರೆಸುತ್ತಾ ಇರ್ತಾನೆ ಲಕ್ಷ್ಮಣ, ಕತ್ತಿ ಒರೆಸುವ ಇವ ನೋಡ್ತಾನೆ. ನೋಡಿದ ಕೂಡಲೇ ಹೇಳ್ತಾನೆ, ಯಾರು ನೀನು? ನಿನ್ನ ಅಣ್ಣ ಕಳಿಸಿದ್ದು ನಿನ್ನ ನನ್ನನ್ನು ಮದುವೆ ಆಗಬೇಕು. ಆದರೆ ಮದುವೆ ಆಗಬೇಕಾದ್ರೆ ಏನಿದು ಹಾಗೆ ಮದುವೆ ಆಗೋದು? ಅಣ್ಣ ಕಳಿಸಿದ್ದಾನೆ ಅಂತ ನನಗೇನು ಗೊತ್ತು? ನಾನು ಆಚೆ ಈಚೆ ಕಡೆ ಇದ್ದೇನೆ, ಅಣ್ಣ ಅಲ್ಲಿದ್ದಾನೆ. ಅಣ್ಣನ ಅಣ್ಣನಿಂದ ಗುರುತು ತರಬೇಕು ಅಂತ ಹೇಳ್ತಾರೆ. ಗುರುತು ತರಬೇಕು ಅಂತ ಹೇಳಿದ ಪುನಃ ಶೂರ್ಪನಖಿಗೆ ಹೋಗ್ತಾರೆ. ಹೋಗಿ ಅಣ್ಣ ಹತ್ರ ಕೇಳ್ತಾನೆ, ರಾಮನ ಹತ್ರ, ಇದು ಏನು ತಮ್ಮನಿಗೆ ಗುರುತು ಬೇಕಂತೆ? ಗುರುತು ಬೇಕು ಹೇಳುವಾಗ ಹೇಳ್ತಾರೆ, ಗುರುತು ಎಲ್ಲಿ? ನಿನ್ನ ಹಣೆಯಲ್ಲಿ ಬರೀಲಿ, ಹಣೆಯಲ್ಲಿ ನಾನಲ್ಲ ಬರೀದು, ಅದು ಬ್ರಹ್ಮ ಬರೆಯುವುದು. ಮತ್ತೆ ಎಲ್ಲಿ ಬರುವುದು? ಕೈಯಲ್ಲಿ, ಕೈಯಲ್ಲಿ ಬರೆದ್ರೆ ಅದು ನೀನೇ ಬರ್ಕೊಂಡು ಹೋದ್ದು ಅಂತ ಆಗ್ತದೆ. ಆದ ಕಾರಣ ನೀನು ಸರಿಯಾಗಿ ಬೆನ್ನನ್ನು ತೋರಿಸು, ನನಗೆ ಬಗ್ಗೆ ನಮಸ್ಕಾರ ಮಾಡಿದಾಗೂ ಆಗುತ್ತೆ, ಬೆನ್ನಿನಲ್ಲಿ ಬರೆದಾಗ್ತದೆ. ಹಾಗೆ ಅಂತ ಅವ ಬಾಣದಲ್ಲಿ ಬರೀತಾನೆ. ಬರೆಯುವುದಂದ್ರೆ ಏನಿಲ್ಲ, ಒಂದು ಕಾಗೆಯ ರೂಪವನ್ನು ಮಾಡ್ತಾನೆ. ಅದನ್ನು ಕೊಂಡು ಲಕ್ಷ್ಮಣನಿಗೆ ತೋರಿಸ್ತಾನೆ. ತೋರಿಸಿದ ಕೂಡಲೇ ಇವನಿಗೆ ಗೊತ್ತಾಗ್ತದೆ, ಇದು ಇವಳಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಮೂಗು ಮೊಲೆಗಳನ್ನು ಛೇದಿಸ್ತಾನೆ. ಇದರ ಒಂದು ಡೈಲಾಗ್ ಅಂತ ಹೇಳಿ, ಲಕ್ಷ್ಮಣ ನೀನು ಏನು ಗುರುತನ್ನು ತರಲಿಕ್ಕೆ ಹೇಳಿದ್ಯೋ ಅದನ್ನೇ ತಂದಿದ್ದೇನೆ ನಾನು. ಆದ್ದರಿಂದ ನನ್ನ ಬೆನ್ನನ್ನು ಸರಿಯಾಗಿ ನೋಡು, ನೋಡಿದರೆ ನನಗೆ ಗೊತ್ತಾಗ್ತದೆ. ಸರಿ, ಈಗ ಪಾತ್ರ ನಿರ್ವಹಣೆಯ ವಿಚಾರಕ್ಕೆ ಬಂದರೆ ಹಾಸ್ಯಗಾರರ ಒಂದು ಪಾತ್ರದ ನಿರ್ವಹಣೆಯ ಬಗ್ಗೆ ಹೇಳಿ. ಹಾಸ್ಯಗಾರರು ಅಂದರೆ ಒಂದು ದೇವೇಂದ್ರ ದೂತ, ಅವ ಬಾಗಿಲು ಕಾಯುವವ. ಬಾಗಿಲು ಕಾಯುವುದಂದ್ರೆ ಇದು ದ್ವಾರಪಾಲಕ. ಆದ ಕಾರಣ ರಾಕ್ಷಸರು, ನಾವು ರಾಕ್ಷಸರಲ್ಲಿ ಹೋಗ್ತೇವೆ. ಹೋದ ಕೂಡಲೇ ಅವ ಮಾತಾಡಿಸ್ತಾನೆ, ಏನು ಬಂದದ್ದು, ಎಲ್ಲಿಂದ ಬಂದದ್ದು? ಹಾಸ್ಯಗಾರರದ್ದು ಗೊತ್ತು. ಆದ ಕಾರಣ ಅವ ಸ್ವರ್ಗ ಮುತ್ತಿಗೆ ಮಾಡಲಿಕ್ಕೆ ಬಂದದ್ದು, ನಿನ್ನ ಅಪ್ಪ ಒಳಗಿದ್ದಾನೆಲ್ಲ ದೇವೇಂದ್ರನ ಹತ್ರ ಹೋಗಿ ಹೇಳು. ಈ ರೀತಿಯಲ್ಲಿ ಹೇಳಿದ ಕೂಡಲೇ ಹಾಸ್ಯಗಾರ ಸ್ವಲ್ಪ ಚಟಾಯಿಸ್ತಾನೆ ಇವರನ್ನು. ಮತ್ತೆ ಹೋಗಿ ಇದು ದೇವೇಂದ್ರನಲ್ಲಿ ಹೇಳ್ತಾನೆ, ದೇವರಾಜ ಈ ರೀತಿಯಲ್ಲಿ ಬಂದಿದ್ದಾರೆ ರಾಕ್ಷಸರು ಸೋನಿತಾಪುರದಿಂದ, ಆದ್ದರಿಂದ ಅವರನ್ನು ಏನು ಮಾಡುವುದು ಅಂತ. ಆಗ ದೇವೇಂದ್ರನಿಗೆ ಸಿಟ್ಟಾಗ್ತದೆ. ಅಲ್ಲಿಗೆ ದೇವೇಂದ್ರ ಅವರ ದೇವತೆಗಳನ್ನು ಕರೆದು ಯುದ್ಧಕ್ಕಾಗಿ ಹೋಗ್ತಾರೆ. ಈಗ ಹಾಸ್ಯಗಾರರ ಪಾತ್ರ ನಿರ್ವಹಣೆಯಲ್ಲಿ ಅವರು ಹೇಳುವಂತಹ ಒಂದು ಮಾತುಗಾರಿಕೆ ಇರಬಹುದು ಅಥವಾ ಅವರ ಒಂದು ಆಕ್ಷನ್ ಇರಬಹುದು, ಇದೆರಡೂ ಕೂಡ ಹೆಚ್ಚು ಪರಿಣಾಮ ಬೀರುವಂತಹದ್ದು. ಹೌದು, ಪ್ರೇಕ್ಷಕರನ್ನ ಗೆಲ್ಲುವುದು ಹೇಗೆ ಅಂತ? ಪ್ರೇಕ್ಷಕರನ್ನು ಗೆಲ್ಲುವುದು ಅವರ ಮಾತಿನಲ್ಲಿ ಮತ್ತು ಅವರ ಕುಣಿತದಲ್ಲಿ. ಕುಣಿತ ಅವರದಂದ್ರೆ ಅದು 3 ತಾಳದಲ್ಲಿ. ಹೌದೌದು, ಅದು ಮತ್ತೆ ಪೌರಾಣಿಕದಲ್ಲಿ ಬೇರೆ ಏನು ಇದು ಅಸತ್ಯವಾಗಿ ಆಗಬಾರ್ದು. ಅದು ಅಂದ್ರೆ ಬೇರೆ ತುಳು ಇದರಲ್ಲೆಲ್ಲ ಹೋಗ್ತದೆ ತುಳು ಯಕ್ಷಗಾನ. ಆದ್ರೆ ಪೌರಾಣಿಕದಲ್ಲಿ ಅದಕ್ಕೆ ಬೇಕಾದಂತೆ ಆಗಬೇಕು, ಅಸಂಬದ್ಧವಾಗಿ ಯಾವುದು ಮಾತನಾಡಬಾರದು ಆ ರೀತಿಯಲ್ಲಿ. ಆದ ಕಾರಣ ಅವರು ಅದಕ್ಕೆ ಬೇಕಾಗಿ ಮಾತಾಡ್ತಾರೆ, ಮಾತಾಡಿದನ್ನು ಜನಗಳು ನೋಡಿ ಹಾಸ್ಯಕಾರ ಬಂದ ಕೂಡಲೇ ನಗಡುವವರಿದ್ದಾರೆ ಆ ರೀತಿಯೆಲ್ಲ ಆಗ್ತದೆ. ಒಬ್ಬರು ಕಲಾವಿದರಾಗಿ ನಿಮ್ಮ ಅಥವಾ ಹವ್ಯಾಸಿ ಕಲಾವಿದರಾಗಿ ನಿಮ್ಮ ಒಂದು ಅನಿಸಿಕೆಯನ್ನು ಹೇಳಿ. ಇತ್ತೀಚಿನ ವರ್ಷಗಳಲ್ಲಿ ಈ ಕಾಲಮಿತಿಯ ಯಕ್ಷಗಾನ ಅಂತದ್ದು ಬರ್ತಾ ಇದೆ, ಕೆಲವು ಮೇಳಗಳಲ್ಲಿ ಈಗಾಗಲೇ ಬಂದಿದೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಒಬ್ಬ ಕೇಳುಗರಾಗಿ ಅಥವಾ ನೋಡುಗರಾಗಿ ಮತ್ತು ಕಲಾವಿದರಾಗಿ? ನಾನು ಹೇಳುವುದಂದರೆ ಕಾಲಮಿತಿ ಅಂದರೆ ಈಗದವರಿಗೆ ಒಂದು ಒಳ್ಳೆಯದಾಗ್ತದೆ, ನಿದ್ದೆ ಮಾಡಲಿಕ್ಕಿಲ್ಲ. ಈಗ ಟಿವಿಯಲ್ಲಿ ಮೊಬೈಲಲ್ಲಿ ಎಲ್ಲ ಕಡೆ ಯಕ್ಷಗಾನ ಬರ್ತಾ ಯಾವುದು ಬೇಕಾದರೂ ಬರ್ತದೆ. ಆದರೆ ಸರಿಯಾದ ಯಕ್ಷಗಾನ ಒಂದು ನೋಡಬೇಕಾದ್ರೆ ರಾತ್ರಿ ಇಡೀ 9 ಗಂಟೆಗೆ ಶುರುವಾದರೆ ಬೆಳಿಗ್ಗೆ 6 ಗಂಟೆ ಆದರೆ ನೋಡಿದರೆ ಅದಕ್ಕೊಂದು ಚಂದ ಅಂತ ನಾವು ಹೇಳುವುದು. ಕಾಲಮಿತಿಯಲ್ಲಿ ಅಂದರೆ 12 ಗಂಟೆ ಮುಗಿಯುವುದುಂಟು. ಈಗ 5 ಗಂಟೆ ಶುರು ಮಾಡಿದರೆ 10 ಗಂಟೆ ಮುಗಿಸ್ತಾರೆ. ಅದೆಲ್ಲ ಯಕ್ಷಗಾನ ಈಗ ಒಬ್ಬನಿಗೆ 5 ಪದ್ಯ ಕೊಡುವಲ್ಲಿ 1 ಪದ್ಯದಲ್ಲಿ ಮುಗಿಸ್ತಾರೆ. ಹಾಗಾಗಿ ಆ ರೀತಿ ಆಗ್ತದೆ. ಆದ ಕಾರಣ ಒಂದು 12 ಗಂಟೆ ಹೊತ್ತಾದರೂ ಇದ್ದರೆ ಯಕ್ಷಗಾನ ಅಂದರೆ ಒಂದು ಒಳ್ಳೆಯದು. ಬೆಳಿಗ್ಗೆ 6 ಗಂಟೆ 9 ಗಂಟೆ ಶುರುವಾದರೆ ಬೆಳಿಗ್ಗೆ 6 ಗಂಟೆವರೆಗೆ ಇದ್ದರೆ ಯಕ್ಷಗಾನ ಒಂದು. ಈಗ ದೇವಿ ಮಹಾತ್ಮ ಯಕ್ಷಗಾನ ನೋಡಬೇಕಾದ್ರೆ ಅದು ಅಷ್ಟು ಚಂದ ಆಗ್ತದೆ. ಅದು ಬೆಳಿಗ್ಗೆ ಆಗುವಾಗಲೇ ಚಂದವಾಗಿ ನೋಡುಗರ ಒಂದು ಅನುಕೂಲದ ದೃಷ್ಟಿಯಿಂದ ಈ ಬದಲಾವಣೆ ಅನಿವಾರ್ಯ ಆಗಿದೆ. ಹೌದೌದು, ನೋಡುವರ ದೃಷ್ಟಿಯಿಂದಲೇ ಬದಲಾವಣೆ. ಮತ್ತೊಂದು ಈ ಕೂತ ಮಾಧ್ಯಮಗಳಲ್ಲಿ ಕೂತ ಅಲ್ಲಿಂದಲೇ ನೋಡ್ಲಿಕ್ಕೆ ಆಗ್ತದೆ, ಅದಕ್ಕೆ ನಾವು ಯಾಕೆ ಅಲ್ಲಿ ಹೋಗುದು? ಈಗ ಮಂಗಳೂರು ಪುರಭವನದಲ್ಲಿ ಯಕ್ಷಗಾನ ಆಗ್ತಾದ್ರೆ ಅಲ್ಲಿ ಮನೆಯಲ್ಲಿ ಟಿವಿಯಲ್ಲಿ ನೋಡಬಹುದು. ಆದ ಕಾರಣ ಈ ರೀತಿ ಎಲ್ಲ ಆಗ್ತಾ ಉಂಟು ಸರ್. ಸರಿ, ಈಗ ನಿಮ್ಮ ಕೃಷಿಯ ಬಗ್ಗೆ ಹೇಳಿ, ಒಂದಷ್ಟು ಪ್ರದೇಶದಲ್ಲಿ ನೀವು ಕೃಷಿಯನ್ನ ಮಾಡ್ತಾ ಇದ್ರಿ, ಈ ಬಗ್ಗೆ ಹೇಳಿ. ಕೃಷಿಯ ಬಗ್ಗೆ ಅಂದ್ರೆ ನಾವು ಸ್ವಲ್ಪ ಮುಂಚೆ ಕೃಷಿಕರೇ, ಸ್ವಲ್ಪ ಭತ್ತ ಎಲ್ಲ ಇತ್ತು, ಅದೆಲ್ಲ ಈಗ ಆಚೆ ಆಚೆ ಎಲ್ಲ ಜಾಗ ಎಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಆದ ಕಾರಣ ಈಗ ಅಡಿಕೆ ಮತ್ತು ತೆಂಗು ಮತ್ತೆ ಕಾಳುಮೆಣಸು, ಕೊಕ್ಕೋ, ಕಾಫಿ ಅಷ್ಟು ಅನ್ನು ಸ್ವಲ್ಪ ಸ್ವಲ್ಪ ಆಗಿ ಮಾಡ್ತಾ ಇದ್ದೇವೆ. ಅದರಲ್ಲಿ ಬಂದಂತ ಇದನ್ನು ಸಾಧಾರಣ ಈಗ ಸಣ್ಣ ಕೃಷಿಕರಿಗೆ ಅಂದ್ರೆ ಅದರಲ್ಲಿ ಬಂದದ್ದು ಅದಕ್ಕೆ ಹಾಕಲಿಕ್ಕೆ ಆಗ್ತದೆ. ಈಗ ಮಣ್ಣು ಪರೀಕ್ಷೆ ಮಾಡಬೇಕು, ಮಣ್ಣು ಪರೀಕ್ಷೆ ಮಾಡಿ ಜೈವಿಕ ಗೊಬ್ಬರ ಹಾಕಿದ್ರೆ ಬಹಳಷ್ಟು ಒಳ್ಳೇದಂತ ಹೇಳಿ ಈಗ ಹೌದು ಹಟ್ಟಿ ಗೊಬ್ಬರ ಮತ್ತು ಜೈವಿಕ ಅದೇ ಇದು ಕೋಳಿ ಗೊಬ್ಬರ ಮಿಶ್ರಣ ಮಾಡಿ ಎಲ್ಲ ಹಾಕಬೇಕು. ಅದರಲ್ಲಿ ಸಾವಯವ ಗೊಬ್ಬರ ಆದ್ರೆ ಒಳ್ಳೇದು ಅಂತ, ಒಳ್ಳೇದಾಗಿ ಬರ್ತದೆ, ಫಸಲು ಬರ್ತದೆ ಅಂತ. ರಾಸಾಯನಿಕ ಗೊಬ್ಬರ ಹಾಕುವುದಿದ್ರು ಕೂಡ ಒಂದು ಮಿತಿಯಲ್ಲಿ ಹಾಕಬೇಕು. ಹೌದು, ರಾಸಾಯನಿಕ ಗೊಬ್ಬರ ಅಂದ್ರು ಹೆಚ್ಚಾಗಿ ನನಗೆ ಬೇಗ ಬರ್ಬೇಕಂತೇಳಿ ಹೆಚ್ಚಾಗಿ ಹಾಕಿದ್ರೆ ಹಾಳಾಗ್ತದೆ. ಆದ ಕಾರಣ ಈ ಮುಂಡು ಸಿರಿ ಬರುವುದು ಅದು ಇದು ಎಲ್ಲ ಮಂಗಳ ಇಂಟರ್ ಮಂಗಳಕ್ಕೆ ಎಲ್ಲ ಬರುವುದು ಆ ರೀತಿ ಹೆಚ್ಚಾಗಿ ಗೊಬ್ಬರ ಹಾಕುವ ಕಾರಣ ಬರ್ತದೆ. ಅದರ ಮಿತಿಯಾಗಿ ಒಂದು 3 ತಿಂಗಳಿಗೊಮ್ಮೆ ಎಷ್ಟೆಷ್ಟು ಹಾಕಬೇಕು ಅಷ್ಟಷ್ಟನ್ನೇ ಹಾಕಿಕೊಂಡು ಬಂದ್ರೆ ಒಳ್ಳೇದು ಅಂತ ಹೇಳಿದೆ. ಈಗ ನೀರಿನ ನಿರ್ವಹಣೆ ಮತ್ತು ಈ ಗೊಬ್ಬರದ ನಿರ್ವಹಣೆ ಎಲ್ಲ ಹೇಗೆ? ನೀರಿನ ನಿರ್ವಹಣೆ ಅಂದ್ರೆ ಒಂದು ಗಿಡಕ್ಕೆ ಇಷ್ಟು ಲೀಟ್ರ್ ನೀರು ಬೇಕಂತಲೇ ಉಂಟು, ಲೆಕ್ಕಾಚಾರ ಉಂಟು. ಕೆಲವರು ಬೆಳಿಗ್ಗೆ ಸ್ಪ್ರಿಂಕ್ಲರ್ ಹಾಕಿದ್ರೆ ಸಾಯಂಕಾಲವರೆಗೆ ಆಗ್ತದೆ. ಅದು ಯಾರಿಗೆ, ಒಂದು ಮನುಷ್ಯನಿಗೆ ಎಷ್ಟು ಅವಶ್ಯಕತೆ ಉಂಟು ನೀರು, ಅದೇ ರೀತಿ ಒಂದು ಗಿಡಕ್ಕೂ ಒಂದು ನೀರಿನ ಅವಶ್ಯಕತೆ ಉಂಟು. ಒಂದು ಇದರಲ್ಲಿ ತೂತು ಮಾಡಿ ನೋಡುವ ಗಾಡಿಯಲ್ಲಿ ಮಣ್ಣು ಒಂದು ಪಸೆ ಉಂಟು ಅಂತ ಆದರೆ ನೀರಿನ ಪಸೆ ಇದ್ರೆ ಅದಕ್ಕೆ ನೀರಿನ ಅವಶ್ಯಕತೆ ಇಲ್ಲ. ಆದ್ದರಿಂದ ನೀರು ಎಷ್ಟು ಬೇಕೋ ಅಷ್ಟೇ. ಮತ್ತೆ ಕೆಲವರು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಆಗ್ತದೆ, ಈಗ ಕರೆಂಟ್ ಸಹ ಫ್ರೀ ಉಂಟು, ಅದನ್ನು ಹಾಕ್ತಲೇ ಇರ್ತಾರೆ ನೀರಿದ್ದವರು. ಇಲ್ಲದವರು ಅದಕ್ಕೆ ಬೇಕಾದಷ್ಟೇ ಹಾಕ್ತಾರೆ. ಅದಕ್ಕೆ ಒಂದು ನನ್ನ ಲೆಕ್ಕದಲ್ಲಿ ಒಂದು ಎಷ್ಟೇ ಆಗಲಿ ಒಂದು ವಾರಕ್ಕೊಮ್ಮೆ ನೀರು ಬಿಟ್ಟರೆ ಸಾಕಾಗ್ತದೆ ಅಂತ. ನೀರು ಎಷ್ಟು ಕೊಡಬೇಕು ಎನ್ನುವುದನ್ನು ಗಿಡ ಮತ್ತು ಮಣ್ಣನ್ನು ನೋಡಿ ಕಲಿಬೇಕು. ಹೌದೌದು, ಗಿಡ ಮತ್ತು ಮಣ್ಣನ್ನು ನೋಡಿಯೇ ಕಲಿಬೇಕು. ಮಣ್ಣಿನಲ್ಲಿ ಪಸೆ ಇದ್ರೆ ನೀರು ಬೇಕಂತ ಇಲ್ಲ ಒಂದು ಗಿಡಕ್ಕೆ. ಆದ ಕಾರಣ ಒಂದು ಮನುಷ್ಯನಿಗೂ ಅದೇ ರೀತಿ, ಎಷ್ಟು ಬೇಕು ಒಂದು ಗ್ಲಾಸ್ ನೀರು ಕುಡಿಯೋ ಒಂದು ಲೀಟ್ರ್ ಕುಡಿಲಿಕ್ಕೆ ಆಗುದಿಲ್ಲ. ಅದೇ ರೀತಿ ಗಿಡಕ್ಕೆ ಸಹ ನೀರು ಹಾಕಬೇಕು ಅಂತ. ಈಗ ಮಳೆಗಾಲದಲ್ಲಿ ಕೊಳೆ ರೋಗದ ಒಂದು ನಿರ್ವಹಣೆ ಮಾಡಬೇಕು, ಇದು ಯಾವ ರೀತಿ ಸರಿಯಾಗಿ ಮಾಡಬಹುದು? ಈಗ ಕೊಳೆ ರೋಗದ ನಿರ್ವಹಣೆ ಮಾಡಬೇಕಂದ್ರೆ ಒಂದು ಮದ್ದು ಬಿಡಬೇಕು. ಹೆಚ್ಚಾಗಿ ಈಗ ಬೇರೆ ಬೇರೆ ಇದರದ್ದು ಉಂಟು ಮದ್ದುಗಳು ಬಿಡು, ಆದರೆ ಮುಂಚಿನಿಂದ ಬಂದದಂದ್ರೆ ಮೈಲ್ ಸುತ್ತು ಸುಣ್ಣ. ಮೈಲ್ ಸುತ್ತು ಸುಣ್ಣ ಅಂದರೆ ಅದು ಮೊದಲಿಗೆ ಒಮ್ಮೆ ಕೊಡಬೇಕು, ಮಳೆ ಬರಲಿಕ್ಕೆ ಆಗುವಾಗ ಒಂದು ಒಮ್ಮೆ ಕೊಡಬೇಕು, ಜೂನ್ನಲ್ಲಿ ಒಮ್ಮೆ ಮಳೆ ಬರುವಾಗ ಟೈಮಲ್ಲಿ. ಆ ನಂತರ ಸ್ವಲ್ಪ ಮಳೆ ನಿಂತು ಕಡಿಮೆ ಆದ ಕೂಡಲೇ ಒಮ್ಮೆ ಬಿಡಬೇಕು. ವರ್ಷಕ್ಕೆ 2 ಅಥವಾ 3 ಸಲ? 3 ಸಲ ಬಿಟ್ಟರೆ ಸಾಕಾಗ್ತದೆ ಅಂತ ಇದು. ಮತ್ತೆ ಈಗದ ಲೆಕ್ಕದಲ್ಲಿ ಈಗ ಬೇರೆ ಬೇರೆ ಉಂಟು, ಒಂದು 6 ತಿಂಗಳು ಬಿಡಿದ್ರೂ ಏನಾಗುದಿಲ್ಲ ಅಂತೆ. ಅದು ಅಡಿಕೆ ಅಲ್ಲಿಯೇ ಅಂಟಿ ಕರಾಟೆ ಬೇರೆ ಬೇರೆ ಕಂಪನಿಯವ್ರದ್ದು ಉಂಟು, ಅದು ಒಮ್ಮೆ ಬಿಟ್ಟರೆ ಅದು 6 ತಿಂಗಳಿಗೆ ಏನು ಬೇಕು ಅಂತ ಬಿಡಲೇಬಾರ್ದು. ಮತ್ತೆ ಅಡಿಕೆ ಸಹ ದೊಡ್ಡದಾಗುದಿಲ್ಲ, ಅದು ಅಲ್ಲಿ ಗಮ್ಮು ಹಿಡಿದಾಗ ಹಿಡಿದು ನಿಲ್ತದೆ. ಇನ್ನೊಂದು ಕೊನೆಯ ಪ್ರಶ್ನೆಯನ್ನು ಕೇಳ್ತಾನೆ, ಈ ಅಡಿಕೆಯನ್ನು ಒಣಗಿಸುವಂತಹದ್ದು ಮತ್ತು ಹಳತಿಗೆ ಇಡುವಂತಹದ್ದು, ಇದು ಸರಿಯಾದ ವಿಧಾನ ಹೇಗೆ? ಅದಕ್ಕೆ ಬಿಸಿಲಿನ ಇದು ಒಂದು 40 ಬಿಸಿಲು ಆಗಬೇಕು ಅಂತ. 40 ಬಿಸಿಲಾದರೆ ಸಾಧಾರಣ ಒಂದು 10 ದಿವಸ 15 ದಿವಸ ಆದ ನಂತರ ದಿವಸಕ್ಕೆ ದಿನಾಲೂ ಅದಕ್ಕೆ ಮಗುಚಬೇಕು, ಕಾಲು ಹಾಕುತ್ತಾ ಇರಬೇಕು ಅಡಿಕೆಗೆ. ಅಡಿಕೆಗೆ ಕಾಲು ಹಾಕುತ್ತಾ ಇದ್ರೆ ಅದು ಸರಿಯಾಗಿ ಒಣಗಿದೆ ಎಲ್ಲ ಗೊತ್ತಾಗ್ತದೆ. ಅದನ್ನು ಗೋಣಿಯಲ್ಲಿ ತುಂಬುದಕ್ಕಿಂತ ಪ್ಲಾಸ್ಟಿಕ್ ಎಲ್ಲ ಹಾಕಿ ಅದಕ್ಕೆ ಈಗೆಲ್ಲ ಇದು ಮಾತ್ರ ಎಲ್ಲ ಹಾಕ್ತಾರೆ ಅದೆಲ್ಲ ಹಾಕದೆ ಕರೆಕ್ಟಾಗಿ ಪ್ಲಾಸ್ಟಿಕಲ್ಲಿ ತುಂಬಿಸಿ ಹೊಗೆ ಇರುವ ಜಾಗ, ಈಗ ಸ್ಲ್ಯಾಪ್ನಲ್ಲಿ ಸ್ಲ್ಯಾಪಿನ ಮನೆ ಇದ್ದಾಗ ಹೊಗೆ ಇಲ್ಲ, ಹೊಗೆ ಹಾಕುದಿಲ್ಲ. ಮುಂಚಿನವರಿಗಾದ್ರೆ ಅದಕ್ಕೆ ಸರಿಯಾದ ಅಟ್ಟ ಉಂಟು, ಅದರಲ್ಲಿ ಅಟ್ಟದಲ್ಲಿ ಹಾಕಿದ್ರೆ ಸರಿಯಾಗಿ ಹಳತಿಗೆ ಇಡ್ಲಿಕ್ಕೆ ಆಗ್ತದೆ ಸರ್. ಹಳತಿಗೆ ಇಟ್ಟರೆ ಒಂದು 70-80 ರೂಪಾಯಿ ವ್ಯತ್ಯಾಸ ಉಂಟು? 70-100 ರೂಪಾಯಿ ವರೆಗೂ ವ್ಯತ್ಯಾಸ ಉಂಟು ಸರ್. ಒಳ್ಳೆಯದು ರಾಮಣ್ಣ ನಾಯ್ಕ ಅವರೇ, ಹವ್ಯಾಸವಾಗಿ ನೀವು ಯಕ್ಷಗಾನವನ್ನ ಇಟ್ಟುಕೊಂಡಿದ್ರಿ, ಜೊತೆಗೆ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹವ್ಯಾಸಿ ಯಕ್ಷಗಾನ ಕಲಾವಿದರಾದ ಪುತ್ತೂರು ತಾಲೂಕು ಈಶ್ವರಮಂಗಲದ ರಾಮಣ್ಣ ನಾಯ್ಕ ಅವರ ಕೃಷಿ ಅನುಭವದ ಬಗ್ಗೆ ಸಂದರ್ಶನವನ್ನು ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ

4,000 ರಿಂದ 4,000 ರೂಪಾಯಿ. ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 4,100 ರಿಂದ 4,650 ರೂಪಾಯಿ. ಆಮದು ಮೆಣಸು ಕ್ವಿಂಟಾಲಿಗೆ 28,000 ರಿಂದ 33,000 ರೂಪಾಯಿ. ಕಾಳು ಮೆಣಸು ಕ್ವಿಂಟಾಲಿಗೆ 38,000 ರಿಂದ 47,500 ರೂಪಾಯಿ. ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 2,200 ರಿಂದ 3,000 ರೂಪಾಯಿ. ಕದಳಿ ಕ್ವಿಂಟಾಲಿಗೆ 3,000 ರಿಂದ 3,800 ರೂಪಾಯಿ. ಗಾಳಿ ಕ್ವಿಂಟಾಲಿಗೆ 3,000 ರಿಂದ 3,400 ರೂಪಾಯಿ. ನೇಂದ್ರಬಾಳೆ ಕ್ವಿಂಟಾಲಿಗೆ 3,400 ರಿಂದ 4,000 ರೂಪಾಯಿ. ಇದುವರೆಗೆ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ ಕೇಳಿದಿರಿ. ಈಗ ವಿದ್ಯಾಭೂಷಣ ಹಾಡಿರುವ ಪುರಂದರದಾಸರ ಕೀರ್ತನೆಗಳು. ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಸುಂದರ ಮೃಗವರ ಪಿನಾಕನು ಕರ ಗಂಗಾ ಶಿರ ಗಜ ಚರ್ಮ ಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಆನಂದದಿಂದ ಮೂರ್ ಜಗದಿ ಮೆರೆವನು ನೀನೇ. ಅಂದು ಅಮೃತ ಘಟದಿಂದುದಿಸಿದ ವಿಷ ತಂದು ಭುಜಿಸಿದವ ನೀನೇ. ನಂದಿವಾಗನಾನಂದದಿಂದ ಮೂರ್ ಜಗದಿ ಮೆರೆವನು ನೀನೇ. ಅಂದು ಅಮೃತ ಘಟದಿಂದುದಿಸಿದ ವಿಷ ತಂದು ಭುಜಿಸಿದವ ನೀನೇ. ಕಂದರ್ಪನ ಕ್ರೋಧದಿಂದ ಕಣ್ತೆರೆದು ಕೊಂದ ಉಗ್ರನು ನೀನೇ. ಇಂದಿರೇಶ ಶ್ರೀರಾಮನ ಪಾದವ ಚಂದ ದೀಪಗಳುವ ನೀನೇ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಕಂಡ ಜನ ಕಾಲನು ಗೆಳೆವಾಗ ಪಾಲಿಸಿದವನು ನೀನೇ. ವಾಲಯದಿ ಕಪಾಲ ಪಿಡಿದು ಭಿಕ್ಷವ ಬೇಡೋ ದಿಗಂಬರನು ನೀನೇ. ಬಾಲಮೃ ಕಂಡ ಜನ ಕಾಲನು ಗೆಳೆವಾಗ ಪಾಲಿಸಿದವನು ನೀನೇ. ವಾಲಯದಿ ಕಪಾಲ ಪಿಡಿದು ಭಿಕ್ಷವ ಬೇಡೋ ದಿಗಂಬರ ನೀನೇ. ಕಾಲಕೋಟವನು ಪಾನ ಮಾಡಿದ ನೀಲಕಂಠನು ನೀನೇ ಜಲ ಮಾಡಿದ ಗೋಪಾಲನೆಂಬ ಹೆಣ್ಣಿಗೆ ಮರುಳಾದವನು ನೀನೇ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ದಕ್ಷಿಣ ಕಾವೇರಿ ತೀರ ಕುಂಭಪುರವಾಸನು ನೀನೇ ಕೊರಳೊಳು ರುದ್ರಾಕ್ಷಿ ಭಸ್ಮವ ಧರಿಸಿದ ಪರಮ ವೈಷ್ಣವ ನೀನೇ ಧರೆಗೆ ದಕ್ಷಿಣ ಕಾವೇರಿ ತೀರ ಕುಂಭಪುರವಾಸನು ನೀನೇ ಕೊರಳೊಳು ರುದ್ರಾಕ್ಷಿ ಭಸ್ಮವ ಧರಿಸಿದ ಪರಮ ವೈಷ್ಣವ ನೀನೇ ಕರದಲ್ಲಿ ವೀಣೆಯ ನುಡಿಸುವ ನಮ್ಮ ಉರಗಭೂಷಣನು ನೀನೇ ಗರುಡ ಗಮನ ಶ್ರೀಪುರಂದನ ಗರುಡ ಗಮನ ಶ್ರೀಪುರಂದರ ವಿಠಲಗೆ ಪ್ರಾಣ ಪ್ರಿಯನು ನೀನೇ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಸುಂದರ ಮೃಗವರ ಪಿನಾಕ ಧನುಕರ ಗಂಗಾ ಶಿರ ಗಜ ಚರ್ಮಾಂಬರ ಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ರಮಣನೆ ನಿನಗೆ ನಮೋ ನಮೋ. ಮುಂದಿನ ಗೀತೆ ಅನಾಥ ಬಂಧೋ ಕಾರುಣ್ಯ ಸಿಂಧೋ ನೀನೇ ಅನಾಥ ಬಂಧೋ ಕಾರುಣ್ಯ ಸಿಂಧೋ ನೀನೇ ಅನಾಥ ಬಂಧೋ ಕಾರುಣ್ಯ ಸಿಂಧೋ ನೀನೇ ಅನಾಥ ಬಂಧೋ ಗಜವೆಲ್ಲ ಕೂಡಿದರೇನು ಮದ ಗಜವೆಲ್ಲ ಕೂಡಿದರೇನು ಅದರ ವ್ಯಾಳ್ಯಕ್ಕೆ ಒದಗಲಿಲ್ಲ ಅದರ ವ್ಯಾಳ್ಯಕ್ಕೆ ಒದಗಲಿಲ್ಲ.